ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಭೇಟಿ ನೀಡಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ, ಚಿಕ್ಕಮಗಳೂರಿನಲ್ಲಿ ಕನಿಷ್ಠ 21°C, ಗರಿಷ್ಠ 23°C ತಾಪಮಾನ ದಾಖಲಾಗಿತ್ತು. ಇಂದು ರಾತ್ರಿಯ ಮುನ್ಸೂಚನೆಯಂತೆ ಆಗಾಗ ತುಂತುರು ಮಳೆ ಆಗಬಹುದು. ಇಂದು ಸಂಜೆ ಮತ್ತು ನಾಳೆ ಜೋರಾಗಿ ಬೀಳುವ ಮಳೆಯ ಕುರಿತು ಯಾವುದೇ ರೀತಿಯ ಮುನ್ಸೂಚನೆ ಇರುವುದಿಲ್ಲ. ನಾಳೆ ಅಂದ್ರೆ 21ನೇ ತಾರೀಕು ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ, ಚಿಕ್ಕಮಗಳೂರಿನಲ್ಲಿ ಕನಿಷ್ಠ 20.6°C ತಾಪಮಾನ, ಗರಿಷ್ಠ 25°C ತಾಪಮಾನ ಇರಲಿದೆ ಎಂದು ತಿಳಿದು ಬಂದಿದೆ. ಜೊತೆಗೆ ಮೋಡ ಕವಿದ ವಾತಾವರಣ ಸಹ ಇರಲಿದೆ. ಇನ್ನು ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಬಹುತೇಕ ರಾಜ್ಯದ ಮತ್ತು ಜಿಲ್ಲೆಯ ಜಲಾಶಯಗಳು ಭರ್ತಿಯಾಗುವ ಒಂದು ಹಂತದಲ್ಲಿವೆ. ಕೆಲವೊಂದು ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಇದ್ದು ಎಚ್ಚರಿಕೆ ಕ್ರಮ ವಹಿಸಲು ಸೂಚಿಸಲಾಗಿದೆ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಧ್ಯಮ ಗಾತ್ರದ ಕೊಬ್ಬರಿ, ಕನಿಷ್ಠ ಬೆಲೆ, ಕನಿಷ್ಠ ಮತ್ತು ಗರಿಷ್ಠ 26,800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ 16,000, ಗರಿಷ್ಠ 24,000 ರೂಪಾಯಿ. ಇತರೆ ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 16,600 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ಇತ್ತು. ರೈತ ಬಾಂಧವರೇ, ಇನ್ನು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಬೀನ್ಸ್ ಕನಿಷ್ಠ ಮತ್ತು ಗರಿಷ್ಠ 3,141 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕ್ಯಾರೆಟ್ ಕನಿಷ್ಠ ಗರಿಷ್ಠ 3,623 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 3,523, ಗರಿಷ್ಠ 3,723 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕರಿಮೆಣಸು ಕನಿಷ್ಠ 25,189 ರೂಪಾಯಿ, ಗರಿಷ್ಠ 35,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ತೊಂಡೆಕಾಯಿ ಕನಿಷ್ಠ ಗರಿಷ್ಠ 2,632 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ ಕನಿಷ್ಠ ಗರಿಷ್ಠ 2,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಶಿವಮೊಗ್ಗ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಂದರೆ ಬೀನ್ಸ್ ಕನಿಷ್ಠ 2,600 ರೂಪಾಯಿ, ಗರಿಷ್ಠ 5,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕಡಲೆಬೇಳೆ ಕನಿಷ್ಠ 7,200 ರೂಪಾಯಿ, ಗರಿಷ್ಠ 8,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಾಗಲಕಾಯಿ ಕನಿಷ್ಠ 2,800 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕೊತ್ತಂಬರಿ ಬೀಜ ಕನಿಷ್ಠ 9,200 ರೂಪಾಯಿ, ಗರಿಷ್ಠ 12,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 5,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೆಸರು ಬೇಳೆ ಕನಿಷ್ಠ 10,500 ರೂಪಾಯಿ, ಗರಿಷ್ಠ 11,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಉಂಡೆ ಬೆಲ್ಲ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 6,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಇಡೀ ಚಿಕ್ಕದು ಒಡಕೆ ಕನಿಷ್ಠ 21,000 ರೂಪಾಯಿ, ಗರಿಷ್ಠ 24,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,200 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಮೆಕ್ಕೆಜೋಳ ಸ್ಥಳೀಯ ಮಾದರಿ ಬೆಲೆ 2,510 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸಾಧಾರಣ ಭತ್ತ ಮಾದರಿ ಬೆಲೆ 2,600 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ಇನ್ನು ಹಾನಗಲ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು.